ಓಡುತ್ತಾ ನಿನ್ನನ್ನು ನೋಡುತ್ತಾ ಈ ಜೀವದಲ್ಲಿ ಈಗೊಂದು ದೀಪೋತ್ಸವ ನನ್ನನ್ನು ಕೇಳುತ್ತಾ ನನ್ನನ್ನೇ ಕೇಳುತ್ತಾ ಆ ಸ್ವಪ್ನದಲ್ಲಿ ಬಂದೋನು ನೀನಲ್ಲವ ನನ್ನ ಜೇಬಲಿ ಉಳಿದ ಮಾತನು ನೀನೇ ಊಹಿಸಿ ಹೇಳು ನೋಡುವ ಈ ಜೀವದಲ್ಲಿ ಕೈಗೊಂದು ದೀಪೋತ್ಸವ ನನ್ನನ್ನು ಕೇಳುತ್ತಾ ನನ್ನನ್ನೇ ಕೇಳುತ್ತಾ ಆ ಸ್ವಪ್ನದಲ್ಲಿ ಬಂದೋನು ಹವಾಮಾನದಲ್ಲೇನೆ ಬಂತೇನು ಒಲವು ನನ್ನಲ್ಲಿ ನವಿರಾಗಿಣಿ ಮೆಂಚಲು ನನ್ನ ಧಾಟಿಗೆ ಮನದ ಮೌನ ನೀನೇ ಜೋಡಿಸಿ ಹಾಡು ನೋಡುವ ನಿನ್ನನ್ನು ನೋಡುತ್ತಾ ನಿನ್ನನ್ನು ನೋಡುತ್ತಾ ಈ ಜೀವದಲ್ಲಿ ಕೈಗೊಂದು ದೀಪೋತ್ಸವ ಕಣ್ಣಲ್ಲಿ ಬಂದಂತ ಹನಿಯು ಈ ನಿನ್ನ ತುಟಿಯಲ್ಲಿ ಮುತ್ತಾಗಲಿ ಆಸೆ ನಿಲ್ಲಬೇಕೊಂದು ಕರೆಯು ಈ ಪ್ರೀತಿ ನಿನಗಷ್ಟೇ ಗೊತ್ತಾಗಲಿ ನನ್ನ ನಾಳೆಯ ಮಧುರ ಚಿತ್ರವ ನೀನೇ ರೂಪಿಸಿ ನೀಡು ನೋಡುವ ನಿನ್ನನ್ನು ನೋಡುತ್ತಾ ನಿನ್ನನ್ನು ನೋಡುತ್ತಾ ಈ ಜೀವದಲ್ಲಿ ಈಗೊಂದು ದೀಪೋತ್ಸವ ಸುಳಿದು ಹೋಗುವೆ ನೀನೇ ನಿಲ್ಲಿಸಿ ಕೇಳು ನೋಡುವ ನನ್ನ ಜೇಬಲಿ ಉಳಿದ ಮಾತನು ನೀನೇ ಊಹಿಸಿ ಹೇಳು ನೋಡುವ